ಕೆಪಿ ಈಶ್ವರಪ್ಪ ನೇತ್ರ ತಜ್ಞರು, ಬಸವೇಶ್ವರ ಮೆಡಿಕಲ್ ಕಾಲೇಜು ಆಸ್ಪತ್ರೆ, ಗಾಯತ್ರಿ ಶಿವರಾಮ್ ಬಸವೇಶ್ವರ ಪುನರ್ಜ್ಯೋತಿ ಐ ಬ್ಯಾಂಕ್ ಸಂಸ್ಥಾಪನಾ ಅಧ್ಯಕ್ಷರು ಹಾಗೂ ಎಸ್ ವೀರೇಶ್ ಬಸವೇಶ್ವರ ಪುನರ್ಜ್ಯೋತಿ ಐ ಬ್ಯಾಂಕ್ ಅಧ್ಯಕ್ಷರು. ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಪ್ರಸಾರವಾಗಲಿದೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9448640273 ಹಾಗೂ 9141970272. ಇದೀಗ ಕೇಳಿ ಜನಪದ ಗೀತೆಯನ್ನ. ಗಜಮುಖನೆ ಗರ್ಭ ಶ್ರೀಗಣನಾಥ ಆಹಾ, ಗಜಮುಖನೆ ಗರ್ಭ ಶ್ರೀಗಣನಾಥ ಹೌದೌದು, ಹಿರಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ಹೌದೌದು, ವಿದ್ಯಾದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಒಡೆಯ ಒಲದೆ ನನ ಕಂದ ಬೆಟ್ಟಗಳಿದ್ದು ಹೊಲಗದ್ದೆ ಮಾಡಬೇಕು ಹುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು ಆರಕ್ಕೇರಿದ ಹೆಂಗಸು ಮೂರಕ್ಕಿಳಿಯ ಬೇಕು ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಲೇ ಬೇಕು